ಎಚ್ಚರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಮಾಡಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಗುಟ್ಟು ಹೊತ್ತು ಹೊತ್ತಿಗೆರಡು ಸುತ್ತು ತಿಂದ್ಕೊಳ್ಳೆ ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಹಾನ ಮಾಡಿ ಚೆನ್ನಾಗಿ ಮಾಡಿ. ಅಬ 70 ವರ್ಷ ಸೇ ಅಧಿಕ ಉಮ್ರ ಕೇ ದೇಶ ಕೇ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ. ದೇಶ ಕೇ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸೊಲ್ಯೂಷನ್. 70 ಸಾಲ ಕೇ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವೈ ವಂದನಾ ಕಾರ್ಡ್ ಬನಾನೇ ಕಾ. 5 ಲಾಖ ರೂಪಾಯಿ ಕೇ ಮುಫ್ತ ಉಪಚಾರ ಕಾ ಉಪಹಾರ ಪಹುಂಚಾ ಕರ್ ಭಾರತ ಕೋ ಆಯುಷ್ಮಾನ್ ಬನಾನೇ ಕಾ. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं। अधिक जानकारी के लिए 14555 पर कॉल करें। ನಾನ್ವೆಜ್ ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣದಲ್ಲಿ ಅಥರ್ವ ಪ್ರಕಾಶ್ ಪ್ರಕಾಶ್ ತುಮಿನಾಡ್ ಅಭಿನಯದ ಸಂಪೂರ್ಣ ಹಾಸ್ಯಮಯ ಕುಟುಂಬ ಸಮೇತರಾಗಿ ನೋಡಬೇಕಾದ ಚಿತ್ರ ನಾನ್ವೆಜ್. February 6 ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ನಾನ್ವೆಜ್. ನಾನ್ವೆಜ್ ನೋಡಿ ಎಂಜಾಯ್ ಮಾಡಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗ್ನೂರು ಗ್ರಾಮದ ಪ್ರಗತಿಶೀಲ ಕೃಷಿಕರಾದ ಶ್ರೀ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ರುದ್ರೇಶ್ ಟಿವಿ ಅವರಿದ್ದಾರೆ. ಇವರು ಕಾರಿಗ್ನೂರು ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಪ್ರಗತಿಶೀಲ ಕೃಷಿಕರು. ಸಾವಯವ ಕ್ರಮದಲ್ಲಿ ಭತ್ತ ಬೆಳ್ಕೊಂಡ್ಬಿಟ್ಟು ಇವ್ರದೇ ಆದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆ, ಈಗಾಗಲೇ ಇವರು ನೇಗಿಲ ಯೋಗಿ ಅನ್ನುವ ಒಂದು ಬ್ರ್ಯಾಂಡಿನ ಅಡಿಯಲ್ಲಿ ತಮ್ಮದೇ ಆದಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಸುಮಾರು ವರ್ಷಗಳಿಂದ ಇವರು ಈ ಒಂದು ಬೆಳೆಗಳ ಕ್ರಮಗಳನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಇವತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಏನು, ನಾವೀಗ ಚನ್ನಗಿರಿಯಿಂದ ಆ ಕಡೆ ಹೋದ್ರೆ ಅಡಿಕೆ ಕಾಣಿಸ್ತಾ ಇರ್ತದೆ, ಎಲ್ಲಿನೂ ಏಕ ಬೆಳೆಯಾಗಿ ಒಂದು ಪದ್ಧತಿ ಬೆಳೀತಕ್ಕಂತ ಒಂದು ನಾವು ಪ್ರಮೇಯ ಕಾಣ್ತಾ ಇದ್ದೀವಿ. ಚನ್ನಗಿರಿಯಿಂದ ಆ ಕಡೆ ಆಗ್ಲಿ ಅಥವಾ ಭದ್ರಾವತಿಯಿಂದ ಸ್ವಲ್ಪ ದಾಟ ಆದ್ಮೇಲೆ ಏನ್ ಶುರು ಆಗುತ್ತೆ ಆ ಭಾಗದಲ್ಲಿ, ಮಿಶ್ರ ಬೆಳೆಗಳು ಇಲ್ಲ, ಅಂತರ್ ಬೆಳೆಗಳು ಇಲ್ಲ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವರು ಈ ಒಂದು ಬೆಳೆಗಳಲ್ಲಿ ಅಂತರ್ ಬೆಳೆಗಳ ಬಗ್ಗೆ ಮತ್ತೆ ಸುತ್ತಮುತ್ತ ಏನು ನಾವು ಹಾಗೆ ಒಂದು ಜಮೀನು ಖಾಲಿ ಬಿಡ್ತಾ ಇರ್ತೀವಿ, ಬೋದುಗಳು, ಆಮೇಲೆ ಕೆಲವೊಂದು ಪ್ರದೇಶಗಳಲ್ಲಿ ಏನು ಬೆಳೆಯೋದಿಲ್ಲ, ನೀರು ನಿಂತ್ಕೊಳ್ತವೆ ಅಂತ ಜೋಗ ಪ್ರದೇಶ ಇರುತ್ತೆ, ಅಂತ ಪ್ರದೇಶಗಳಲ್ಲಿ ನಾವು ಹಂಗೆ ಖಾಲಿ ಬಿಟ್ಟಿರ್ತೀವಿ. ಇದರಲ್ಲಿ ಕಾಡು ಕೃಷಿ ಕುರಿತು ಇವರು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆಗಳ ಕುರಿತು ಜೊತೆಗೆ ಈ ಕಾಡು ಕೃಷಿಯ ಕುರಿತು ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಗ್ನೂರು ಚನ್ನಗಿರಿ ತಾಲೂಕು. ನಾನು ಸಾವಯವ ಕೃಷಿಕ. ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಅಡಿಕೆನೆ ಮೇನ್ ಬೆಳೆ ಆಗಿದೆ ಸರ್. ಹೌದು. ಅಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ಭತ್ತ ಇದೆ. ಅಡಿಕೆಯಲ್ಲಿ ಬರೀ ಅಡಿಕೆ ಬಿಟ್ಟರೆ ಬೇರೆ ಏನು ಬೆಳೆಯೋದೇ ಇಲ್ಲ. ಅಡಿಕೆಗೆ ಉಪ ಬೆಳೆಯಾಗಿ ಬೆಳೆದ್ರೆ ಅದರಲ್ಲಿ ಲಕ್ಷ ಗಂಟ್ಲೆ ಆದಾಯನೂ ಗಳಿಸ್ಬೋದು. ಅದೇ ರೀತಿ ಬಾಳೆ ಅಥವಾ ತೆಂಗು ಎರಡರಲ್ಲಿ ಬಾಳೆ ಹಾಕ್ಬೋದು, ಅಡಿಕೆಯಲ್ಲಿ ಕೋಕಾ ಹಾಕ್ಬೋದು, ಅದೇ ರೀತಿ ಕಾಳುಮೆಣಸು ಹಾಕ್ಬೋದು, ಆಮೇಲೆ ನಿಂಬೆ ಹಾಕ್ಬೋದು, ಗಡ್ಡೆಗಳು ಸುವರ್ಣಗಡ್ಡೆ ಕಾಡು ಗೆಣಸು ಇವನ್ನೆಲ್ಲ ಹಾಕಬಹುದು. ಇವನ್ ಯಾರು ಮಾಡುತ್ತೆ ಇರಲ್ಲ. ಅದಕ್ಕೋಸ್ಕರ ನಾವು ಒಂದೇ ಬೆಳೆಗೆ ಅಂಟಿಕೊಂಡಿರೋ ಬದಲು ಇವಷ್ಟು ಮಾಡೋದ್ರಿಂದ ಅಡಿಕೆಯಲ್ಲಿ ಇಳುವರಿ ಹೆಚ್ಚಾಗುತ್ತೆ. ಅದರಲ್ಲಿ ನಾವು ಬಾಳೆ ಹಾಕಿದ್ರೆ ಅದರಲ್ಲಿ ಪೊಟಾಶ್ ಬಾಳ ಇರುತ್ತೆ. ಪೊಟಾಶ್ ನಾವು ಗೊನೆ ಕಟ್ಕೊಂಡ್ರೆ ಗೊನೆ ಅಷ್ಟೇ ಕಟ್ಕೊಂತವ್ ಇನ್ ಉಳ್ಕಿದಷ್ಟು ಗೊಬ್ಬರ ಆಗುತ್ತೆ. ಅದು ಬಹು ಉಪಯೋಗ ಬೆಳೆ. ಅದು ಕೋಕ ಹಾಕಿದ್ರೆ ಕೋಕದಲ್ಲಿ ನಾವು ವರ್ಷಕ್ಕೊಂದ್ಸರಿ ಟ್ರೂನಿಂಗ್ ಮಾಡ್ತೇವೆ, ಬೀಜ ಸಿಗುತ್ತೆ ಅದನ್ನು ಮಾರ್ಕೊಂತವೆ, ಗೊನೆ ಇದನ್ನು ಮಾರ್ಕೊಂತವೆ, ದುಡ್ಡಾಗುತ್ತೆ ನಮ್ಗೆ. ಅದೇ ರೀತಿ ಅದು ನಾವು ಬೇರೆಯಿಂದ ಗೊಬ್ಬರ ತಂದು ಅದಕ್ಕೆ ಕಕ್ಕ ಅವಶ್ಯಕತೆ ಇಲ್ಲ. ಅದೇ ಬೇಕಾದಷ್ಟು ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ ಅದರಲ್ಲಿ. ಅದನ್ನೇ ಮಲ್ಸಿಂಗ್ ಮಾಡೋದ್ರಿಂದ ಸಣ್ಣ ಜೀವಾಣು ಉಟ್ಕೊಂಡು ಅವು ಸಾವಯವ ಪದ್ಧತಿಯಲ್ಲಿ ಬೇಕಾದಷ್ಟು ಗೊಬ್ಬರ ಆಗುತ್ತೆ. ಭೂಮಿಯಲ್ಲಿರೋ ಗೊಬ್ಬರನು ಕೂಡ ಬೆಳೆಗಳಿಗೆ ಸಂಪೂರ್ಣವಾಗಿ ಕೊಡೋಕೆ ಸಣ್ಣ ಜೀವಾಣುಗಳು ಉತ್ಪಾದನೆ ಹಾಕವು ನಾವು ಬೆಳೆ ಮಾಡೋದ್ರಿಂದ. ಖಾಲಿ ಹೊಲ ಬಿಡೋದ್ರಿಂದ ಟ್ಯಾಕ್ಟರ್ ಹೊಡಿತೀರಿ, ಮತ್ತೆ ದೊಡ್ಡ ದೊಡ್ಡ ಟ್ಯಾಕ್ಟರ್ ಹೊಡೆಯೋದ್ರಿಂದ ಸಣ್ಣ ಜೀವಾಣುಗಳು ಸತ್ತು ಹೋಗ್ತವೆ, ಏನು ಇರೋದೇ ಇಲ್ಲ. ಹಾಗಾಗಿ ಇಳುವರಿನ ಕುಂಠಿತ ಆಗುತ್ತೆ. ಮತ್ತೆ ಅಂತರ್ ಬೆಳೆ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ. ನಮ್ಮ ಭೂಮಿನ ಆರೋಗ್ಯ ಗಿಡಕ್ಕೂ ನಮ್ಗೆ ನಮ್ಮದೇ ಒಂದು ಸಣ್ಣ ಪ್ರಯತ್ನನೂ ಕೂಡ ಆಗುತ್ತೆ. ಅದರಿಂದ ಈ ಬೆಳೆ ಅಂತರ್ ಬೆಳೆ ಬೆಳಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಎಲ್ಲರೂ ಈಗ ಅಡಿಕೆ ಬೆಳೆ ಒಂದು ನಾಲ್ಕು ವರ್ಷದ ಅಡಿಕೆ ಬೆಳೆಯಲ್ಲಿ ಏನೇನ್ ಬೆಳಿಬಹುದು ಸರ್? ಮೊದಲೇ ಅಡಿಕೆ ಹಾಕಿದಾಗ ಎರಡು ವರ್ಷ ಬಾಳೆ ಬೆಳಿಬಹುದು ಸರ್, ಅಥವಾ ತರಕಾರಿ ಬೆಳೆ ಬೆಳಿಬಹುದು. ತರಕಾರಿ ಬೆಳೆ ಬೆಳಿಬಹುದು. ಆಮೇಲೆ ನಂತರ ಒಂದ್ ಎರಡು ವರ್ಷ ಬೇಡ ಸರ್, ಗಣ್ಣು ಉದ್ದ ಹಾಕೋ ಅನ್ನೋ ಉದ್ದೇಶಕ್ಕೆ ಬೇಡ ಎರಡು ವರ್ಷ ನಡುವೆ ಗ್ಯಾಪ್. ನಂತರ ನೀವು ಒಂದ್ ಲೈನ್ ಬಿಟ್ಟು ಒಂದ್ ಲೈನ್, ಅಂದ್ರೆ ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ಆಗಿ ನಾಲ್ಕು ಗಿಡದ ನಡುವೆ ಒಂದು ಬಾಳೆನ ಅಥವಾ ಒಂದು ಕೋಕನ ಎರಡರ ಯಾವ್ದಾರು ಒಂದು ಇಲ್ಲ ಕಾಳುಮೆಣಸು ಇವನ್ ಹಾಕೊಂಡ್ರೆ ನಾವು ಪ್ರತಿ ಬಾರಿನು ನಮಗೆ ನಾಲ್ಕು ವರ್ಷದ ನಂತರ ಹಾಕಿದ್ರೆ ಒಂದು ಬಾಳೆ ಹಾಕಿದ್ವಿ ಅಂದ್ರೆ ಕನಿಷ್ಠ ಹತ್ತು ವರ್ಷ ನಾವು ಆ ಬಾಳೆ ತೆಗೆದಂಗಿರ್ಬೋದು ಸರ್. ಹತ್ತು ವರ್ಷ ಕಂಟಿನ್ಯೂ ಬರುತ್ತೆ ನಮಗೆ ಬಾಳೆ. ನೀನು ಕೋಕ ಹಾಕಿದ್ರು ಹತ್ತೊಂದು ವರ್ಷ ಗಂಟೆ ಬರ್ತದೆ, ಅದಕ್ಕೆ ಜಾಸ್ತಿನೇ ಇರುತ್ತೆ ನಾವು ಅಲ್ವಾ. ಆಮೇಲೆ ಕಾಳುಮೆಣಸು ಹಾಕಿದ್ರು ಅಷ್ಟೇ ಸರ್, ಅವಷ್ಟು ಮೂರು ಒಳ್ಳೆ ಆದಾಯ ಬರುವಂತ ಬೆಳೆನೆ. ನೀವು ಬರೀ ಅಡಿಕೆಗೆ ನೀವು ಮೂರ್ ಲಕ್ಷ ಬರ್ತದೆ ಅನ್ಕೊಳ್ರಿ, ಅಡಿಕೆಗೆ ಇದ್ರಲ್ಲಿ ಎಷ್ಟೋ ಒಂದ್ ಲಕ್ಷ ಬರುತ್ತಲ್ಲ, ಯಾಕೆ ಬಿಡ್ತಿರೋದನ್ನ? ಇದು ಮಾಡ್ರಿ, ಇದು ಮಾಡೋದ್ರಿಂದ ಹೊಲದ್ದು ಫಲವತ್ತತೆ ಹೆಚ್ಚಾಗುತ್ತೆ. ಗೊಬ್ಬರ ನೀವು ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ, ಸಾವಯವದಾಗ ಮಾಡ್ಬೋದು. ಅಡಿಕೆ ಇಳುವರಿ ನೀವು ಗೊಬ್ಬರ ಹಾಕಿ ಕೋಲಿಕೆ ಮಾಡಿದ್ರೆ ನಾವು ಗೊಬ್ಬರ ಹಾಕಲ್ಲ, ಆ ಗೊಬ್ಬರ ಹಾಕಿದಷ್ಟು ತೆಗೆದ್ರ ಅಷ್ಟೇ ತೆಗೆದ್ದೇವೆ ನಾವು ಅಡಿಕೆ ಒಳಗೆ ಬೇರೆ ಬೆಳೆ ಮಾಡಿ. ನೀವು ಅದನ್ನ ಮಾಡ್ರಿ ಅಂತ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೋತಾರೆ. ಈಗ ಇದು ಮತ್ತೆ ಈಗ ಅಡಿಕೆ ಫಸಲು ಕೊಡೋಕ್ಕಿಂತ ಮೊದಲು ಅಂದ್ರೆ ಎಂಟು ವರ್ಷ ಆಯ್ತು ಅಂತ ತಿಳ್ಕೊಳ್ಳಿ, ಈಗ ಅಡಿಕೆ ಬೆಳೆ ಎಂಟು ವರ್ಷ ಇದೆ ಅಲ್ಲಿ, ಆ ಸಮಯದಲ್ಲಿ ಏನ್ ಬೆಳಿಬಹುದಂತೆ? ಎಲ್ಲ ಬೆಳೆ ಸರ್, ಇದು ಬಾಳೆ ಬೆಳಿಬಹುದು, ಕೋಕೋ ಮತ್ತು ಕಾಳುಮೆಣಸು ಎಂಟು ವರ್ಷದ ನಂತರ ಹಾಕ್ಬೇಕು ಸರ್. ಕೋಕೋ ಮತ್ತೆ ಕಾಳುಮೆಣಸು, ಯಾಕಂದ್ರೆ ಕಾಳುಮೆಣಸು ಹಾಕಕ್ಕೆ ಅದು ನುಣುಪಾಗಿ ಇರುತ್ತೆ, ಅದು ಹೊರಟ ಆಗ್ಬೇಕು, ಅದು ಎಂಟು ವರ್ಷ ಮೇಲೆ ಆಗ್ಬೇಕು ಸರ್. ಎಂಟು ವರ್ಷದೊಳಗೆ ಹಾಕಿದ್ರೆ ಬರಲ್ಲ, ಹಾಗಾಗಿ ಅದು ಎಂಟು ವರ್ಷದ ಮೇಲೆ. ಇನ್ನು ಕೋಕೋ ಕೂಡ ಎಂಟು ವರ್ಷದ ಮೇಲೆ, ಬಿಸಿಲು ಬಡಿಬಾರ್ದು, ಬಿಸಿಲು ಕಡಿಮೆ ಪ್ರಮಾಣದಲ್ಲಿ ಬೀಳ್ಬೇಕು, ಅದಕ್ಕೆ ಹೆಚ್ಚು ಬೀಳಂಗ 50% ಒಳಗಿರ್ಬೇಕು ಬಿಸಿಲು. ಹಾಗಾಗಿ ಅವೆರಡು ಬೆಳೆ, ಬಾಳೆ ಮಾತ್ರ ಹಾಕ್ಬೋದು ಸರ್. ಬಾಳೆ ಮಾತ್ರ ಹಾಕ್ಬೋದು. ಆಮೇಲೆ ಈ ಅಂತರ್ ಬೆಳೆಗಳಿಂದ ಏನ್ ಲಾಭ ಆಗ್ತದೆ ಅಂತ ಹೇಳ್ತೀರಾ? ಈಗಾಗಲೇ ಹೇಳ್ತಾ ಇದ್ರಿ, ಅದು ಒಂದು ಅಡಿಷನಲ್ ಇನ್ಕಮ್ ಅಂದ್ರೆ ಹೆಚ್ಚಿನ ಒಂದು ಆದಾಯ ಅದ್ರ ಜೊತೆಗೆ. ಯಾಕಂದ್ರೆ ಅವಾಗ ಏನು ಇದು ಎಂಟು ವರ್ಷ ತನಕ ಆದ್ರೆ ಏನು ಬೆಳೆ ನಮ್ಗೆ ಫಲ ಬರೋದಿಲ್ಲ, ಏನು ಬರೋದಿಲ್ಲ, ಅದು ಒಂದು ನಮ್ಗೆ ಒಂದು ಖರ್ಚಿಗೆಲ್ಲ ಆಯ್ತದೆ ಅಂತರ್ ಬೆಳೆ ಹಾಕಿದ್ರೆ. ಮತ್ತೆ ಏನು ಅದರಿಂದ ಉಪಯೋಗ ಇದೆ ಅಂತ ಹೇಳಿ? ಮೊದಲನೇದಾಗಿ ನಾವು ಭೂಮಿನ ಫಲವತ್ತತೆ ಹೆಚ್ಚು ಮಾಡ್ಕೊಂತೇವೆ. ಆಮೇಲೆ ಭೂಮಿಯಲ್ಲಿ ಸಾವಯವ ಇಂಗಾಲ, ಅದು ಯಾವುದೇ ಭೂಮಿಯಲ್ಲಿ ಹೋದ್ರೆ ಒಂದು ಒಂದೂವರೆ ಪರ್ಸೆಂಟ್ ಇರ್ಬೇಕು, ಅದು 1.5 ಇರ್ಬೇಕು, ಅದಿರಲ್ಲ, ಅದ್ರೊಳಗೆ ಇರುತ್ತೆ. ಅದನ್ನ ಹೆಚ್ಚಿಗೆ ಮಾಡಕ್ ಅಂದ್ರೆ ನಾವ್ ಇಂತಹ ಬೆಳೆಗಳನ್ನ ಮಾಡ್ಲೇಬೇಕಾಗುತ್ತೆ. ಆ 1.5 ಮೇಲಿತ್ತ ಅಂದ್ರೆ, 2 ತನಕ ಇತ್ತ ಅಂದ್ರೆ ಅತ್ಯುತ್ತಮವಾದ ಬೆಳೆ, 2 ಉತ್ತಮವಾದ ಭೂಮಿ ಅಂತ ಪರಿಗಣಿಸಬಹುದು ಸರ್. ಅದನ್ನ ನಾವು ಮಾಡಕ್ ಪ್ರಯತ್ನ ಪಟ್ಟಂಗ ಆಗತ್ತೆ. ಮತ್ತೆ ಸಣ್ಣ ಜೀವಾಣುಗಳು ಉಟ್ಕೊಳ್ಳೋದ್ರಿಂದ ನಮ್ಮ ಹೊಲದಲ್ಲಿ ಬೇಕಾದಷ್ಟು ಆಹಾರ ಇರುತ್ತೆ ಸರ್. ಅದು ಭೂಮಿ ಬೇರೆ ತಿನ್ನಕ್ ಆಗ್ತಿರಲ್ಲ. ನಾವಲ್ಲಿ ಮಲ್ಚಿಂಗ್ ಮಾಡಿದ್ರೆ ಸಣ್ಣ ಜೀವಾಣುಗಳು ಅದನ್ನ ಆಹಾರ ರೂಪ ಮಾಡಿ ಅದನ್ನ ಬೇರುಗಳಿಗೆ ಕೊಡ್ತಾವ. ಅದೇ ನಾವು ಮಾಡ್ಬೇಕಾಗಿರೋದು. ನಾವ್ ಎಲ್ಲಿಂದ ತಂದು ಗೊಬ್ಬರ ಹಾಕಿ ಎಷ್ಟೋ ರೂಪಾಯಿ ಕೊಟ್ಟು ಗೊಬ್ಬರ ಹಾಕಿ ಬೆಳೆದ್ರೆ ಏನ್ ಅರ್ಥ ಇಲ್ಲ. ನಾವ್ ಆ ಭೂಮಿನೇ ಗೊಬ್ಬರ, ಭೂಮಿನ ಗೊಬ್ಬರ ಮಾಡ್ಬೇಕು. ಭೂಮಿನೇ ಸ್ವರ್ಗ ಮಾಡಿದ್ರೆ ಬೆಳೆ ಬೆಳೆಯೋಕೆ ಅದಕ್ಕಿನ್ನ ಏನ್ ಬೇಕು ಸರ್? ಹೌದು, ಅವಾಗ ಅದು ಒಂದ್ ಲಾಭ, ಆದಾಯ ಇದು ಒಂದು ಲಾಭ, ಎರಡು ಲಾಭ ಆಗುತ್ತೆ. ನಾವು ಭೂಮಿನ ಆರೋಗ್ಯ ಇಟ್ಕೊಳೋದ್ರಿಂದ ಅಥವಾ ಭೂಮಿನ ಹೆಚ್ಚಿಗೆ ಕೆಮಿಕಲ್ ಇಲ್ದಂಗೆ ಇಡೋದ್ರಿಂದ ಭೂಮಿ ನೀರನ್ನ ಹಿಡಿದಿಟ್ಕೊಳತ್ತೆ, ಭೂಮಿ ನೀರನ್ನ ಹಿಡಿದಿಟ್ಕೊಳತ್ತೆ. ಅದು ಒಂದು ಪಾಯಿಂಟ್. ಇಲ್ಲ ಅಂದ್ರೆ ನಾವು ಕೆಮಿಕಲ್ ಹಾಕ್ತಾ ಇದ್ರೆ, ಹೊಲ ಹೊಡಿತಾ ಇದ್ರೆ ಭೂಮಿ ಮಳೆ ಬಂದು ನೀರು ಹೊಡ್ಕೊಂಡು ಹೋಗ್ಬಿಡುತ್ತೆ, ಬೋರ್ವೆಲ್ ಈರುಳ್ಳಿ ಏನು ಇರೋದೇ ಇಲ್ಲ, ಅವಾಗ ಆ ಟೈಪ್ ಆಗುತ್ತೆ. ಅದೊಂದು ಉಪಯೋಗ ಸರ್, ಅದರಿಂದ ಅದೊಂದು ಉಪಯೋಗ. ಆಮೇಲೆ ಈ ಕಾಡು ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡಿ, ಯಾವ ರೀತಿಯಿಂದ ಕಾಡು ಕೃಷಿ ತಾವು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ರೈತರು ಮಾಡ್ಬೇಕು ಅಂತ ಹೇಳ್ತೀರಾ? ಸರ್, ಈಗ ಹೊಲದ ಪಕ್ಕ ದಾರಿ ಇರುತ್ತೆ, ಹೊಲದ ಒಬ್ಬೊಬ್ರು ಹೊಲದ ಪಕ್ಕ ಹಳ್ಳ ಇರುತ್ತೆ, ಸಣ್ಣ ಸಣ್ಣ ಚಾನಲ್ಗಳು ಇರ್ತವೆ, ಕೆಲವಷ್ಟು ಹೊಲ ಸುತ್ತಲೂ ಇರುತ್ತೆ, ಜಾಗ ಇರುತ್ತೆ. ಅಲ್ಲಿ ಬೇಕಾದಷ್ಟು ಕಾಡು ಕೃಷಿ ಮಾಡ್ಬೋದು. ಕಾಡು ಕೃಷಿ ಅಂದ್ರೆ ಮಹಾಗಣಿ ಹಾಕ್ಬೋದು, ತೆಂಗ್ ಹಾಕ್ಬೋದು, ತ್ಯಾಗ ಹಾಕ್ಬೋದು, ಅದೇ ರೀತಿ ಹಣ್ಣಿನ ಗಿಡ, ಮಾವು, ಹಲಸು, ಮತ್ತೆ ರಾಮಫಲ, ಲಕ್ಷ್ಮಣಫಲ, ಹಣ್ಣಿನ ಗಿಡಗಳು ಪ್ರತಿ ಒಂದು ಹಾಕಬಹುದು ಸರ್. ಆ ವಾಕ್ಯನದ್ರಿಂದ ನಾವು ಆರೋಗ್ಯವಾಗಿ ಹಣ್ಣು ಉಣಸೆ ಹಾಕ್ಬೋದು, ಎಲ್ಲ ಮನೆಗೆ ಪದಾರ್ಥ ಏನ್ ಬೇಕು ಅದೆಲ್ಲ ಸಿಗುತ್ತೆ, ಒಳ್ಳೊಳ್ಳೆ ಹಣ್ಣು ಸಿಗುತ್ತೆ ನಮಗೆ. ಅದ್ರ ಜೊತೆಯಲ್ಲಿ ಭೂಮಿಯ ತಾಪಮಾನ ಹೆಚ್ಚಿಗೆ ಆಗುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಬಹಳ ಜಾಸ್ತಿ ಆಗಿದೆ, ಶುರುವಾಗಿದೆ. ಅದಕ್ಕೋಸ್ಕರ ನಾವು ಗಿಡ ಮರ ಹೆಚ್ಚಿಗೆ ಬೆಳೆಸೋದ್ರಿಂದ ತಾಪಮಾನ ಕಮ್ಮಿ ಆಗುತ್ತೆ. ಎಥನಾಲ್ ಅಂತ ಹೇಳ್ತಾರೆ, ಎಥನಾಲ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ. ಭೂಮಿಲಿ ಭತ್ತ ಬೆಳೆಯೋದ್ರಿಂದ ಇದರಿಂದ ಎಥನಾಲ್ ಹೆಚ್ಚಿಗೆ ಆಗಿ ಭೂಮಿಗೆ ಅಕಾಲಿಕ ಮಳೆ, ಅಕಾಲಿಕ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಷ್ಟು ನಾವು ಮನುಷ್ಯರಾಗ್ಬಿಟ್ಟಿದ್ದೆ, ಅದಷ್ಟು ಕಡಿಮೆ ಮಾಡೋದು ನಮ್ ಜವಾಬ್ದಾರಿ. ಯಾಕಂದ್ರೆ ಈ ಭೂಮಿ ಮೇಲೆ ಬದುಕಾಕೈತಿ ಅಂದ್ರೆ ಭೂಮಿ ಒಳ್ಳೇದ್ ಮಾಡೋಕು ನಾವೇ ಮಾಡಬೇಕು, ಬೇರೆ ಮಾಡೋದು ಕೂಡ ಅದು ಕೂಡ ಒಳ್ಳೇದಾಗುತ್ತೆ. ಆ ದೃಷ್ಟಿಯಿಂದ ಎಲ್ಲರೂ ಹಣ್ಣು ತಿಂತಾರೆ, ಆದಾಯ ದೊಡ್ಡ ಮರದಿಂದ ಅದ್ರ ಆದಾಯನೂ ಬರುತ್ತೆ, ಆಮೇಲೆ ಅವರ ಪರಿಸರ ಉಳಿಸಿದಂಗಾಗುತ್ತೆ, ಸಮಾಜಕ್ಕೆ ಒಂದು ಒಳ್ಳೇದನ್ನು ಮಾಡಿದಂಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ತಾವು ಏನೇನು ಕಾಡು ಬೆಳೆ ಒಂದು ಪದ್ಧತಿಗಳನ್ನ ಅನುಸರಿಸಿಕೊಂಡಿದ್ದೀರಾ ಸ್ವಲ್ಪ ಸರ್? ನಮ್ಮ ಹೊಲದಲ್ಲಿ ಬಾಳೆ ಸುತ್ತಲೂ ಮಾಗನಿ ಇದೆ, ಹಲಸಿದೆ, ಮಾವು ಇದೆ, ಹುಣಸೆ ಇದೆ, ಆಮೇಲೆ ತ್ಯಾಗ ಇದೆ, ಆಮೇಲೆ ಈ ಗ್ರೀನ್ ಸಿಡಿ ಅಂತ ಗೊಬ್ಬರ ಗಿಡ, ಗೊಬ್ಬರದ ಗಿಡ, ಆ ಗೊಬ್ಬರ ಗಿಡ ಇದೆ. ಆ ಗೊಬ್ಬರ ಗಿಡನ ಕಡಿದು ನಾವು ತೋಟದಲ್ಲಿ ಗುಂಡಿ ಹೊಡೆದು ಬಾಳೆ ಗಿಡ ಹಾಕಕ್ಕಾರ ಹಾಕಿ ಮುಚ್ತೇವೆ, ಇಲ್ಲ ಕಡಿದು ಮಲ್ಚಿಂಗೆ ಮಾಡ್ತೇವೆ, ಹಂಗ ಆ ಟೈಪ್ ಮಾಡ್ತೇವೆ. ಇಂಥವೆಲ್ಲ ಗಿಡ ಇದಾವೆ ಸರ್. ಇವಷ್ಟು ಇರೋದ್ರಿಂದ ನಮ್ಗೆ ಬಹಳ ಗೊಬ್ಬರ ಗಿಡ ಗೊಬ್ಬರ ಆಗುತ್ತೆ. ಆಮೇಲೆ ಅದು ಗೊಬ್ಬರ ಆಗ್ಲಿಲ್ದ್ರೂ ಅದು ಕೆಲವೊಂದು ಗೊಬ್ಬರಗಳನ್ನ ಇದನ್ನ ನೈಟ್ರೋಜನ್ ಎಳೆದು ಗಿಡಗಳಿಗೆ ಕೊಡುತ್ತೆ, ಅದಕ್ಕೋಸ್ಕರ ಅದು ಇರ್ಬೇಕು ಸರ್ ಹೊಲಸಲು. ಈ ಟೈಪ್ ಮಾಡ್ಕೊಳ್ಳೋದ್ರಿಂದ ನಾ ಮಾಡ್ದಂಗೆ ಎಲ್ಲರೂ ಮಾಡಿದ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಈಗ ಈ ಒಂದು ಅಂತರ್ ಬೆಳೆಗಳ ಒಂದು ಪದ್ಧತಿಗಳಿಗೆ ಬಂದ್ರೆ, ಈಗ ಹೆಚ್ಚಿನ ಹೆಚ್ಚು ಏಕ ಬೆಳೆ ಪದ್ಧತಿನ ಎಲ್ಲರೂ ಮಾಡ್ತವ್ರೆ, ಆದ್ರೂ ತಾವು ಕೂಡ ಈ ಬೆಳೆಗಳ ಬಗ್ಗೆ ಮುತುವರ್ಜಿ ವಹಿಸಿದ್ದೀರಾ, ಆಮೇಲೆ ತರಬೇತಿ ಕೂಡ ತಗೊಂಡಿದ್ದೀರಿ ಅಲ್ವಾ ಈ ಒಂದು ಅಂತರ್ ಬೆಳೆ ಮಿಶ್ರ ಬೆಳೆ ಕುರಿತು? ತರಬೇತಿ ಆಗಲೇ ನೋಡಿದೆ ಸರ್, ನಾನು ಈಗ ತರಬೇತಿ ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ಇದ್ ಮಾಡ್ಕೊಂಡು ನೀವೇ ತರಬೇತಿ ಕೊಡ್ತಾ ಇದ್ದೀರಾ? ಹೌದು, ಕೆಲವರು ಬರ್ತಾರೆ, ಸ್ಟೂಡೆಂಟ್ ಗಳು ಬರ್ತಾರೆ, ಕೆಲವು ರೈತರು ಬರ್ತಾರೆ, ಅವ್ರಿಗೆಲ್ಲ ನಾವು ತರಬೇತಿ ಕೊಡ್ತೇವೆ, ಹಿಂಗ ಹಿಂಗೆ ಮಾಡ್ರಿ ಅಂತೇಳಿ. ಹೊಲದಲ್ಲಿ ನಾವ್ ಏನ್ ಯಾವ ಟೈಪ್ ಬೆಳಿಬೇಕು, ಒಂದೇ ಬೆಳೆ ಏಕ ಬೆಳೆ ಯಾಕೆ ಬೆಳಿಬಾರ್ದು, ಬಹು ಬೆಳೆ ಪದ್ಧತಿ ಯಾಕೆ ಇರ್ಬೇಕು ಅಂತ ಅವ್ರಿಗೆ ತುಂಬಾ ಸಲಹೆಯನ್ನು ಕೊಡ್ತೇನೆ. ಬಹು ಬೆಳೆ ಮಾಡೋದ್ರಿಂದ ಆದಾಯ ಹೆಚ್ಚಿಗೆ ಆಗೋದು ಒಂದೇ ಅಲ್ಲ, ಪರಿಸರನು ಉತ್ತಮ ಆಗುತ್ತೆ, ಭೂಮಿನೂ ಉತ್ತಮ ಆಗುತ್ತೆ, ಆಮೇಲೆ ಅವ್ರಿಗೆ ಎಲ್ಲಾ ರೀತಿ ಹಣ್ಣು ಬೆಳಕಬಹುದು, ಗಡ್ಡೆಗಳು, ಸುವರ್ಣಗಡ್ಡೆ, ಕಾಳು, ಗೆಣಸು, ಇವನ್ನೆಲ್ಲ ಬೆಳಕಬಹುದು. ಆಮೇಲೆ ಹೊಲ ಎಷ್ಟು ಕ್ಲೀನ್ ಇಟ್ಕೊಂತಾರ ಅಷ್ಟು ಅದು ಡೇಂಜರ್ ಸರ್, ಅದು ಭೂಮಿಗೇನು ಒಳ್ಳೇದಲ್ಲ. ಭೂಮಿ ಎಷ್ಟು ಕಸವಾಗಿರುತ್ತೋ ಅದು ತುಂಬಾ ಒಳ್ಳೇದು. ಭೂಮಿ ನೀವು ನೋಡ್ರಿ, ಭೂಮಿ ಹೊಲ ಹೊಡಿದಂಗೆ ಹಂಗ ಬಿಟ್ಟು ಅಂದ್ರೆ ಅಲ್ಲಿ ಎರೆಹುಳು ಇರುತ್ತೆ, ನೆಲ ಮಿದು ಇರುತ್ತೆ, ಭೂಮಿ ಮಿದು ಇರುತ್ತೆ. ನೀವು ಹೊಲ ಹೊಡೆದು ನೋಡ್ರಿ, ಹೊಲದಲ್ಲಿ ಕಾಲ ಒಳಕ್ ಹೋಗಲ್ಲ, ನೀರ್ ಬಿಟ್ರೆ ನೀರ್ ಒಳಕ್ ಹೋಗಲ್ಲ, ಹರ್ಕೊಂಡು ಹಂಗ ಹೋಗುತ್ತೆ. ನಮ್ ಗಟ್ಟಿತನ ಆಗೋಗುತ್ತೆ. ಅದಕ್ಕೋಸ್ಕರ ಭೂಮಿನ ಹೆಚ್ಚು ಉಳುಮೆ ಮಾಡೋದು ಅವಶ್ಯಕ. ಅಂದ್ರೆ ಇದು ಸುಭಾಷ್ ಪಾಳೇಕರ್ ಅವರ ಒಂದು ಪದ್ಧತಿ ಅಲ್ವಾ, ನೈಸರ್ಗಿಕ ಕೃಷಿ. ನೈಸರ್ಗಿಕ ಏನು ಉಳುಮೆ ಮಾಡದೇನೆ ಬೆಳೆ ಬೆಳಿಬಹುದು, ಎಲ್ಲರ್ಕೂ ಹೆಚ್ಚಿಗೆ ಬೆಳಿಬಹುದು. ಹೌದು, ಒಂದ್ಸರಿ ಜೀವಾಮೃತ, ಒಂದ್ ತಿಂಗಳಿಗೆ ಒಂದ್ಸತಿ ಅಥವಾ ಆಗ್ಲಿಲ್ಲ ಅಂದ್ರೆ ಒಂದೂವರೆ ತಿಂಗಳಿಗೆ ಒಂದ್ಸತಿ ಜೀವಾಮೃತ, ಇಲ್ಲ ಗೋಕೃಪ್ಣಾಮೃತ, ಇಲ್ಲ ಮತ್ತೆ ನೀವೇ ಅಷ್ಟಗವ್ಯ ಪಂಚಗವ್ಯ ಅಂತ ಮಾಡ್ರಿ. ಏನು ಆಗ್ಲಿಲ್ಲ ಅಂದ್ರೆ ಮಲ್ಚಿಂಗರ ಮಾಡ್ರಿ, ಮಲ್ಚಿಂಗ್ ಮಾಡಿದ್ರು ನಿಮ್ಗೆ ಒಳ್ಳೆ ಫ್ಯಾಬ್ರಿಟಿ ಐತೆ. ಅದಕ್ಕೆ ನೀವು ಹೊರಗಿಂದ ಏನೋ ಒಂದ್ ಎಷ್ಟೋ ದುಡ್ಡು ಕೊಟ್ಟು ತಂದು ಕೊಟ್ರು ಆ ಗೊಬ್ಬರ ಕೊಡಕ್ಕಾಗಲ್ಲ ಅಂತ ಅದನ್ನ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕಾಡು ಕೃಷಿಯಾಗಿ ಬೇರೆ ಬೇರೆ ಈಗ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಏನಾದರೂ ಸಹಕಾರ ಕೊಡ್ತಾ ಇದ್ದಾರೆ ಕಾಡು ಕೃಷಿ ಮಾಡಿ ಅಂತ? ಯಾಕಂದ್ರೆ ಕೃಷಿ ಬೆಳೆಗಳ ಜೊತೆ ಕಾಡು ಕೃಷಿ ಕೂಡ ಇರ್ಲಿ ಅಂತ ಒಂದು ಪದ್ಧತಿ ಗಿಡ ಕೊಟ್ಟಿದ್ರು ಸರ್. ಇವನ್ನ ಮಾಗನಿ ಕೊಟ್ಟಿದ್ರು, ಸ್ವಲ್ಪ ಶ್ರೀಗಂಧ ಗಿಡ ಕೊಟ್ಟಿದ್ರು ಅಷ್ಟೇ. ಶ್ರೀಗಂಧ ಬೆಳೆಯಕ್ಕೆ ಏನ್ ಸರ್, ಅದು ಬಹಳ ರಿಸ್ಕ್ ಆಗುತ್ತೆ, ಅದು ಎಕರೆ ಗಂಟ್ಲೆ ಮಾಡಿ ಕಾಯ್ದ್ರು ಕಷ್ಟ ಸರ್. ನಮ್ಮ ಆಲ್ರೆಡಿ ಅದಾವ, ಈಗ ಆಲ್ರೆಡಿ ಇದಾವು, ರಾತ್ರಿ ಕಡ್ಕೊಂಡು ಹೋಗ್ಬಿಡ್ತು. ಒಂದು 15 ಮರ ಇದ್ವು ಸರ್, ಬಂದದ ಮರ ಇನ್ನೇನು ಕಡಿಬೇಕು ಅನ್ನೋ ಟೈಮಿಗೆ ರಾತ್ರಿ ಹತ್ರ ಕಡ್ದು ಮತ್ತದನ್ನ ಬಕ್ಕೊಂಡು ಹೋಗಿದ್ವಿ ಒಂದೇ ರಾತ್ರಿ. ಹಾಗಾಗಿ ಅದ್ರ ಸುಮ್ನೆ ಅಪಾಯಕಾರಿ ಯಾಕೆ ಅಂತೇಳಿ ನಾವು ಅದನ್ನ ಬಿಟ್ಟಿವಿ ಸರ್. ಅದಕ್ಕೆ ರಕ್ಷಣೆ ಇಲ್ಲ, ಅದಕ್ಕೆ ರಕ್ಷಣೆ ಇಲ್ಲ ಅಂತ ಹೇಳ್ತೀರಾ? ರಕ್ಷಣೆ ಇಲ್ಲ ಸರ್. ಅಂದ್ರೆ ನೀವು ಎಷ್ಟು ರಕ್ಷಣೆ ಕೊಟ್ಟರು ಅದು ಹೆಂಗೋ ಎಕರೆ ಗಂಟ್ಲೆ ಹಾಕಿ ಅದನ್ನ ತಂತಿ ಬೆಲೆ ಮಾಡ್ಕೊಂಡು ಸಿಸಿ ಕ್ಯಾಮ್ರಾ ಹಾಕಿ ಮಾಡಿದ್ರೆ ರಕ್ಷಣೆ ಆಯ್ತು ಸರ್. ನಾವು ಹೊಲ ಸುತ್ತಲೂ ಹಿಂಗೆ ಕಾಡು ಕೃಷಿ ಮಾಡ್ತೇವೆ ಅಂದ್ರೆ ರಕ್ಷಣೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ. ಆಮೇಲೆ ಈಗ ಜೀವಂತ ಬೇಲಿಯಾಗಿ ಏನು ಮಾಡ್ಬೇಕಂತ ಹೇಳ್ತೀರಾ? ಇವೆಲ್ಲ ಪೋಲ್ಸ್ ಇದ್ದಿದ್ದು ಹಾಕೋ ಬದಲಿಗೆ ಜೀವಂತ ಬೇಲಿ ಅಂತ ಹೇಳ್ತೀವಲ್ಲ ನಾವು, ಈ ಗಜ್ಜುಗದ ಗಿಡ ಆಗಿರ್ಲಿ ಅಂದ್ರೆ ಮುಳ್ಳು ಈ ಪಾಪಸ್ ಕಳ್ಳಿದಂತದ್ದು ಹಗ್ಗ ಮಾಡ್ತಾರೆ ನೋಡ್ರಿ ಆ ಒಂದು ಏನಂತಾರೆ ಅದಕ್ಕೆ ನಾರು ಮಾಡಿ ಇದು ಹಗ್ಗ ಮಾಡೋದು ಎಲ್ಲ ಮಾಡ್ತಾರೆ ನೋಡ್ರಿ. ಅದನ್ನು ಮಾಡಬಹುದು. ಆ ಒಂದು ಬೆಳೆಗಳು ಹಾಕಿದ್ರೆ ಅದು ನೀವು ಪೋಲ್ ಹಾಕಿ ತಂತಿ ಎಳೆದ ಬದಲಿಗೆ ಅದು ಜೀವಂತ ಬೇಲಿಯಾಗಿ ಅದನ್ನ ನಮ್ಮ ಬೆಳೆಗಳಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳ್ತಾರೆ. ಮಾಡಬಹುದು ಸರ್. ಗಜ್ಜಿಗ ಬೆಳೆದ್ರೆ ಗಜ್ಜಿಗದ್ದು ಗಜ್ಜಿಗನ ಸಿಗುತ್ತೆ, ಅದಕ್ಕೂ ಕೂಡ ಆದಾಯನೂ ಇದೆ. ಅದು ಕೂಡ ಒಳ್ಳೆ ಆಯುರ್ವೇದಿಕ್ ಔಷಧಿ ಸರ್. ಔಷಧಿ ಇದೆ, ಅದನ್ನು ಮಾಡಬಹುದು ಸರ್. ರಸ್ಪೇಟೆ ಅಂತ ನೀವು ಹೇಳದಕ್ಕೆ ಅಂತ ರಸ್ಪೇಟೆ ಬೆಳೆದಂಗ್ ಬೆಳೆಯುತ್ತೆ, ಅದು ಒಂಥರ ಇದು ಇದು ಬೆಳೆದಂಗ್ ಬೆಳೆಯುತ್ತೆ. ಆ ಗಿಡನ ಹಾಕ್ಬಹುದು ಸರ್ ಸುತ್ತ. ಆಮೇಲೆ ಇನ್ನೊಂದು ಮುಳ್ಳಿನ ಗಿಡ ಬರುತ್ತೆ ಸರ್, ಮುಳ್ಳು ಫುಲ್ ಮುಳ್ಳು ಇರುತ್ತೆ, ಅದಕ್ಕ ಒಂದ್ ಕಂಬ ಹೋಗುದು ನೆಟ್ರೆ ಸುಮ್ಮ ಸೊಳ್ಳೆ ಹೋಗುತ್ತೆ ಮುಳ್ಳೆ ಮುಳ್ಳೆ ಅದು ಅದ್ ಯಾರು ಬರಕ್ ಆಗಲ್ಲ. ನಾವು ಒಂದ್ ಗೂಟ ಹೋಗುದ್ರೆ ಸಾಕಾತೋ ಒಂದು ನಮ್ಮ ಏನು ಕಾಡು ಕೃಷಿ ಐತಲ್ಲ ಅದು ಕಬ್ಬಿದ್ರು ಕೂಡ ಸುತ್ತಲೂ ಬರುತ್ತೆ. ನಾವೇನ್ ಕಂಬ ಹಾಕಿ ಇದು ಮಾಡೋ ಅವಶ್ಯಕತೆ ಇರಲ್ಲ, ಅದನ್ನು ಮಾಡ್ಬೋದು ಸರ್, ಅದು ಒಳ್ಳೇದೇ. ಮತ್ತೆ ಈಗ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಹೇಳುದಾದ್ರೆ ಏನ್ ಹೇಳ್ತೀರಾ? ಈಗ ಅಂತರ್ ಬೆಳೆ ಆಗಿರ್ಲಿ ಕಾಡು ಕೃಷಿ ಕುರಿತು ಕೇಳುಗರಿಗೆ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಬೇಕಾಗಿದ್ದು ಅಥವಾ ನಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ನಾವು ಎಲ್ಲರೂ ಪ್ರತಿಯೊಬ್ರು ನಾನು ಅನ್ನೋದಲ್ಲ ಪ್ರತಿಯೊಬ್ರು ಕೂಡ ನಾವು ಒಂದ್ ಗಿಡ ಮನೆ ಹತ್ರ ಒಂದೆರಡು ಗಿಡ ಹಾಕಬೇಕು, ಪರಿಸರನ ಬೆಳೆಸ್ಬೇಕು. ಹಾಗೆ ನಮ್ಮ ಈ ತಾಪಮಾನ ಹೆಚ್ಚು ಕಮ್ಮಿ ಆಗೋದನ್ನ ಕಡಿಮೆ ಮಾಡಬೇಕು ಅಂದ್ರೆ ಎಲ್ಲರೂ ಕಾಡು ಕೃಷಿನ ಮಾಡ್ಬೇಕು. ಅದೇ ರೀತಿ ತೋಟಗಳಲ್ಲಿ ಏಕಬೆಳೆ ಪದ್ಧತಿ ಬಿಟ್ಟು ಬಹುಬೆಳೆ ಪದ್ಧತಿ ಹೋಗ್ಬೇಕು. ಬಹುಬೆಳೆ ಪದ್ಧತಿ ಬರೀ ನಿಮ್ಗೆ ಆದಾಯ ಒಂದೇ ಅಲ್ಲ, ಅದರಿಂದ ಹೆಚ್ಚು ಹೆಚ್ಚು ಪರಿಸರಕ್ಕೆ ಒಳ್ಳೇದಾಗೋದ್ರಿಂದ ಅದನ್ನು ಕೂಡ ಎಲ್ಲರೂ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಅದೇ ರೀತಿ ಗೆಣಸು ಗಡ್ಡೆ ಗೆಣಸು ಇವನ್ನು ಕೂಡ ಹಾಕಿ ಇವನ್ನು ಬೆಳೀರಿ. ಇದರಿಂದ ಮನೆಯಲ್ಲಿ ಸಾರು ಮಾಡಕ್ಕೆ ಇದು ಪ್ರತಿಯೊಂದಕ್ಕೂ ನೀವು ತರಕಾರಿ ಗಿರ್ಕಾರಿ ಈ ತರ ಬದಲಿ ನಿಮ್ಮಲ್ಲಿ ತೋಟದಲ್ಲಿ ಇತ್ತಂದ್ರೆ ನೀವೇ ಮಾಡ್ಕೋಬಹುದು, ಇದು ಕೂಡ ಒಳ್ಳೇದಾಗುತ್ತೆ ನಿಮಗೆ. ಬಾಳೆಹಣ್ಣು ಹಲಸು ಮಾವು ಇವು ಹಣ್ಣು ನಾವೇ ಬೆಳೆಯೋದ್ರಿಂದ ಕೆಮಿಕಲ್ ಮುಕ್ತವಾಗಿ ತಿನ್ನಬಹುದು. ನಾವೇ ಹಣ್ಣು ಮನೆಯವರು ನಮ್ ಕೈಯಷ್ಟಿ ಆಗಿದ್ದ ಕೆಮಿಕಲ್ ಮುಕ್ತವಾಗಿ ಬೇರೆಯವರಿಗೆ ಮಾರಾಟ ಮಾಡಬಹುದು. ಇದನ್ನೆಲ್ಲ ಮಾಡೋದ್ರಿಂದ ನಾವು ಒಂದು ಸಮಾಜಕ್ಕೆ ಒಳ್ಳೇದನ್ನ ಕೊಡ್ತೇವೆ ಅನ್ನೋದು ಸಮಾಧಾನ ನಮಗಿರುತ್ತೆ. ಅದೇ ರೀತಿ ಎಲ್ಲರೂ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಅವ್ರ ಮನೆಯವರು ಕೂಡ ಆರೋಗ್ಯವಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಈಗ ನೀವು ತರಬೇತಿ ತಗೊಂಡಿಂದ ಅಲ್ದೇನೆ ನೀವೇ ತರಬೇತಿ ಕೊಡ್ತಾ ಇದ್ದೀರಾ. ಈಗ ನಿಮ್ಮ ಒಂದು ಜಮೀನು ನಿಮ್ಮ ಒಂದು ತೋಟ ಈಗ ಕೃಷಿ ಪಾಠ ಶಾಲೆ ಆಗಿದೆ. ಮಕ್ಕಳಿಂದ ಹಿಡ್ಕೊಂಡು ವಿಜ್ಞಾನಿಗಳವರೆಗೆ ಮತ್ತೆ ಏನು ಕೃಷಿಯಲ್ಲಿ ಪದವಿ ಮಾಡ್ತಾ ಇದ್ದಾರೆ ಸ್ನಾತಕೋತ್ತರ ಮತ್ತೆ PhD ಮಾಡೋರು ಕೂಡ ನಿಮ್ಮ ಜಮೀನಿಗೆ ಬರ್ತಾ ಇದ್ದಾರೆ. ಹೇಗನ್ಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಸಾವಯವ ಕೃಷಿ ಮಾಡೋದ್ರಿಂದ ಪ್ರತಿಯೊಬ್ರು ಈ BSc ಮಾಡೋರು ಬರ್ತಾರೆ, PhD ಮಾಡೋರು ಬರ್ತಾರೆ. ಈ ಸಾವಯವದ ಹೆಂಗ್ ಭತ್ತ ಹೆಂಗ್ ಬೆಳಿತೀರಿ, ಭತ್ತ ಹೆಂಗ್ ಮಾರ್ಕೆಟಿಂಗ್ ಮಾಡ್ತೀರಿ, ಆಮೇಲೆ ಈ ತೋಟ ಹೆಂಗ್ ಮೇಂಟೈನ್ ಮಾಡ್ತೀರಿ, ನೀವು ಇದಕ್ಕೆ ಏನು ಖರ್ಚಿಲ್ದಂಗ್ ಹೆಂಗ್ ಮಾಡ್ತೀರಿ ಅಂತ ಪ್ರತಿಯೊಬ್ರು ಪ್ರತಿಯೊಂದು ಮಾಹಿತಿನೂ ತಗೊಂಡು ಅವ್ರು ಅದನ್ನ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಸರ್. ಎಲ್ಲ ರೀತಿ ಬರ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಒಂಥರ ಖುಷಿ ಆಗುತ್ತೆ. ನಾವು ಹೆಚ್ಚು ಓದ್ಲಿಲ್ದಿರುವ ನಾವು ಒಂದು ಜನರು ಗುರುತಿಸ್ತಾ ಇದ್ದಾರೆ. ಆಮೇಲೆ ಓದ್ಲಿದ್ರು ನಾವು ಅವ್ರಿಗೆ ಪಾಠ ಹೇಳಂಗ್ ಆದಿವಲ್ಲ ಅನ್ನೋದು ಒಂದು ಒಂದು ಖುಷಿ ಖುಷಿ ತೃಪ್ತಿ ಇದೆ ಸರ್. ಅಲ್ಲ ಈಗ ಸುತ್ತಮುತ್ತ ಎಲ್ಲಾನು ರಾಸಾಯನಿಕನೇ ಸ್ವಲ್ಪ ಜಾಸ್ತಿ ಇದೆ ನಿಮ್ಮಲ್ಲಿ ಅಲ್ವಾ? ನೀವೊಬ್ರೇ ಹೇಗೆ ಅದನ್ನ ನಿಭಾಯಿಸ್ತೀರಿ ಅಂದ್ರೆ ಯಾವ ರೀತಿಯಿಂದ ನೀವು ಅವರಿಂದ ಪ್ರತಿಕ್ರಿಯೆ ಪಡೆದು ಅಂದ್ರೆ ಪ್ರತಿಕ್ರಿಯೆ ಅಂದ್ರೆ ಏನಪ್ಪ ಇವನು ಬರೀ ಸಾವಯವ ಅನ್ಕೊಂಡು ಇದ್ ಮಾಡ್ತಾ ಇದ್ದಾನೆ ನಾವು ರಾಸಾಯನಿಕ ಅಂತ ಹೇಳಿ ಮತ್ತೆ ಅವರು ಕೂಡ ಸಾವಯವ ಕೃಷಿಗೆ ಬದಲಾವಣೆ ಆಗ್ತಾ ಇದ್ದಾರಾ? ಸರ್ ವರ್ಷ ಜನ ಅಷ್ಟಕ್ಕೊಂದು ಗೊಬ್ಬರ ಹಾಕ್ಬಿಟ್ರಿ ಅಂತ ನಾನು ಬಹಳ ಬಿಡಿಸಿದೆ. ಇಷ್ಟು ಗೊಬ್ಬರ ಹಾಕಿದ್ರೆ ಇಷ್ಟು ಇಳುವರಿ ತಗಂತಾರೆ, ಇದ್ರಾಗ ಏನ್ ಲಾಭ ಕತಿ ಅಂತೇಳಿ ಅವ್ರಿಗೆ ಲೆಕ್ಕ ಹೇಳಿ ಅಥವಾ ಅವ್ರಿಗೆ ತಿಳಿ ಹೇಳಿ ಗೊಬ್ಬರ ಔಷಧಿ ಕಡಿಮೆ ಮಾಡಿ ಅದ್ರಿಗೂ ಈ ನೆಲಕ್ಕೆ ಹಾಕುವಂತ ಕೆಮಿಕಲ್ ನ ವಿಷನ ಬಹಳ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಕಡಿಮೆ ಮಾಡ್ತೀರ ಅಷ್ಟು ನಿಮ್ಗೆ ಪುಣ್ಯ ಬರ್ತತಿ. ಇದರಿಂದ ಜನಕ್ಕೆ ರೋಗಗಳು ಕಡಿಮೆ ಆಕವು, ಕ್ಯಾನ್ಸರ್ ನಾನಾ ರೀತಿ ಆಸಿಡಿಟಿ ಇದೆಲ್ಲೇ ಬೆಳಿಬೇಕು. ಅಕ್ಕಿನೂ ಸಹ ಭತ್ತ ಬೆಳೆದು ಅಕ್ಕಿನೂ ಮಾರಾಟ ಮಾಡ್ತದೆ ಸಾವಯವದಲ್ಲಿ. ಅದೇ ರೀತಿ ಎಲ್ಲವನ್ನು ಸಾವಯವದಲ್ಲೇ ಬೆಳಿಬೇಕು, ಸಾವಯವದಲ್ಲೇ ಮುಂದುವರಿಬೇಕು, ಮತ್ತೆ 10 ಜನಕ್ಕೆ ಸಾವಯವ ಮಾಡ್ರಿ ಅಂತ ಹೇಳ್ಬೇಕು ಅನ್ನೋದು ಒಂದು ಗುರಿ ಇದೆ ಸರ್. ನಿಮ್ಮ ಆಸೆಗಳು ಈಡೇರಲಿ ಅಂತ ಹೇಳಿ ನಾವು ಕೂಡ ಆಸಿಸುತ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್, ತಮಗೂ ನಮ್ಮ ಸಂದರ್ಶನ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ, ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರೆಂಗ್ಲೂರು ಗ್ರಾಮದ ಪ್ರಗತಿಶೀಲ ಕೃಷಿಕರಾದ ಶ್ರೀ ಟಿವಿ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಆತ್ಮೀಯ ರೈತ ಬಾಂಧವರೇ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ದಾವಣಗೆರೆ ಜಿಲ್ಲೆಯಲ್ಲಿ 2025-26 ಸಾಲಿನ ಬೇಸಿಗೆ ಹಂಗಾಮುಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿ ದಿನಾಂಕ 28/10/2025 ಸರ್ಕಾರದ ಆದೇಶದಲ್ಲಿ ಅಧಿಸೂಚನೆ ಮಾಡಲಾಗಿರುತ್ತದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಮಳೆ ಆಶ್ರಿತ, ಜೋಳ ನೀರಾವರಿ, ಸೂರ್ಯಕಾಂತಿ ಮಳೆ ಆಶ್ರಿತ, ಸೂರ್ಯಕಾಂತಿ ನೀರಾವರಿ, ಮೆಕ್ಕೆಜೋಳ ನೀರಾವರಿ, ರಾಗಿ ನೀರಾವರಿ, ಹುರುಳಿ ಮಳೆ ಆಶ್ರಿತ, ಕಡಲೆ ಮಳೆ ಆಶ್ರಿತ, ನೆಲಗಡಲೆ ನೀರಾವರಿ ಕೃಷಿ ಬೆಳೆಗಳಿಗೆ ಮತ್ತು ತೋಟಗಾರಿಕೆ ಬೆಳೆಗಳಾದ ಈರುಳ್ಳಿ ನೀರಾವರಿ, ಟೊಮ್ಯಾಟೊ ಬೆಳೆಗಳಿಗೆ ಅಧಿಸೂಚನೆ ಮಾಡಲಾಗಿದೆ. 2025-26 ಬೇಸಿಗೆ ಹಂಗಾಮಿಗೆ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟಕ್ಕೆ ಭತ್ತ ನೀರಾವರಿ, ಸೂರ್ಯಕಾಂತಿ ನೀರಾವರಿ, ನೆಲಗಡಲೆ ಶೇಂಗಾ ನೀರಾವರಿ ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗಿದೆ. ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ವಿಮಾ ಸಂಸ್ಥೆಯನ್ನು ಬೆಳೆ ವಿಮೆಗೆ ನಿಗದಿಪಡಿಸಲಾಗಿದೆ. ಬೆಳೆ ಸಾಲ ಪಡೆದ ರೈತರಿಗಾಗಿ ಆಪ್ಟಿಂಗ್ ಔಟ್ ಮತ್ತು ಆಪ್ಟಿಂಗ್ ಇನ್ ಎಂಬ ಅವಕಾಶಗಳನ್ನು ರೈತರಿಗೆ ನೀಡಲಾಗಿದೆ. ಇದರಲ್ಲಿ ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಮಾಡಿಸುವುದು ಕಡ್ಡಾಯವಾಗಿರುವುದಿಲ್ಲ. ಬೆಳೆ ವಿಮೆ ಮಾಡಲು ಇಚ್ಛಿಸದೇ ಇರುವವರು, ಸಾಲ ಪಡೆದಂತಹ ರೈತರು ಬೆಳೆ ವಿಮೆ ಮಾಡಿಸಲು ನಿಗದಿಪಡಿಸಿರುವ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮುಂಚಿತವಾಗಿ ಸಂಬಂಧಪಟ್ಟ ಬ್ಯಾಂಕಿಗೆ ಆಪ್ಟಿಂಗ್ ಔಟ್ ಎಂಬ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸದರಿ ಅರ್ಜಿ ನೀಡಿದ ರೈತರನ್ನು ವಿಮೆ ಯೋಜನೆಯಿಂದ ಬ್ಯಾಂಕ್ನವರು ಹೊರಗಿಡಬೇಕಾಗುತ್ತದೆ. ಸಾಲ ಪಡೆದಿರುವ ರೈತರ ಪೈಕಿ ಆಪ್ಟಿಂಗ್ ಔಟ್ ನಮೂನೆ ನೀಡದ ಉಳಿದ ಎಲ್ಲ ರೈತರನ್ನು ವಿಮಾ ಯೋಜನೆಯಡಿ ತರುವುದು ಕಡ್ಡಾಯವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳಾದ ಪಹಣಿ, ಆಧಾರ್ ಸಂಖ್ಯೆ, ಆಧಾರ್ ಸಂಖ್ಯೆ ಜೋಡಿಸಿದ ಬ್ಯಾಂಕ್ ಖಾತೆ ವಿವರ ಮತ್ತು ಆಧಾರ್ ಕಾರ್ಡ್ನ ಪ್ರತಿಯನ್ನು ಸಂಬಂಧಿಸಿದ ಬ್ಯಾಂಕ್ ಅಥವಾ ಸಿಎಸ್ಸಿ ಕೇಂದ್ರಗಳಿಗೆ ಒದಗಿಸಿ ನೋಂದಣಿ ಮಾಡಿಸಬಹುದು. ರೈತರು ನೋಂದಣಿಗಾಗಿ ಕಡ್ಡಾಯವಾಗಿ ಫ್ರೂಟ್ಸ್ ಐಡಿ FID ಹೊಂದಿರಬೇಕು. ಹೆಚ್ಚಿನ ವಿವರಗಳಿಗೆ ಸ್ಥಳೀಯ, ವಾಣಿಜ್ಯ, ಗ್ರಾಮೀಣ, ಸಹಕಾರಿ ಬ್ಯಾಂಕುಗಳನ್ನು, ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿರುತ್ತಾರೆ. ಬೆಳೆ ಸಾಲ ಪಡೆದ ಮತ್ತು ಬೆಳೆ ಸಾಲ ಪಡೆಯದ ರೈತರು ಹೋಬಳಿ ಮಟ್ಟದ ಬೆಳೆ ವಿಮೆಗೆ ನೋಂದಣಿ ಮಾಡಲು ಭತ್ತ ನೀರಾವರಿ, ಶೇಂಗಾ ನೀರಾವರಿ, ಸೂರ್ಯಕಾಂತಿ ನೀರಾವರಿ ಬೇಸಿಗೆ ಹಂಗಾಮಿಗೆ ದಿನಾಂಕ 27/2/2026 ಕೊನೆಯ ದಿನಾಂಕವಾಗಿರುತ್ತದೆ. ಕೂಡಲೇ ರೈತ ಬಾಂಧವರು ನಿಗದಿತ ದಿನಾಂಕದೊಳಗೆ ಬೆಳೆ ವಿಮೆಗೆ ನೋಂದಾವಣಿ ಮಾಡಲು ವಿನಂತಿಸಿದೆ. ಅಂತಿಮ ಸಮಯದಲ್ಲಿ ಜನದಟ್ಟಣೆಗೆ ಅವಕಾಶ ಕೊಡದೆ ಬೇಗನೆ ನೋಂದಾವಣಿ ಮಾಡಲು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ವಿನಂತಿಸಿರುತ್ತಾರೆ.